ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ಮಿಶ್ರ ಕೃಷಿ ಅನುಭವದ ಕುರಿತು ಗಂಗಾಧರ ದೇವಾಡಿಗ ಅವರ ಜೊತೆಗೆ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಇರುವವರು ಗಂಗಾಧರ ದೇವಾಡಿಗ ಅವರು, ಬೆಳ್ಳಾಯರ ಗ್ರಾಮದವರು. ಅವರು ಕೂಡ ಮಿಶ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಭತ್ತ ಅದೇ ರೀತಿ ಧಾನ್ಯ ತರಕಾರಿಯನ್ನೆಲ್ಲ ಮಾಡ್ತಾ ಇದ್ದಾರೆ, ಜೊತೆಗೆ ಅಡಿಕೆ ಮತ್ತು ತೆಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಹೈನುಗಾರಿಕೆ ಅದಕ್ಕೆ ಪೂರಕವಾಗಿ ಅವರು ಮಾಡ್ತಾ ಇರುವಂಥದ್ದು. ನಮಸ್ಕಾರ ಗಂಗಾ. ನಮಸ್ಕಾರ. ಈಗ ನೀವು ಯಾವ್ಯಾವ ಕೃಷಿಯನ್ನೆಲ್ಲ ಮಾಡ್ತೀರಿ? ನಾವು ಮೊದಲು ಭತ್ತ, ಆಮೇಲೆ ಧಾನ್ಯ ಮಾಡ್ತಿದ್ದೆ. ಭತ್ತ ಆದಮೇಲೆ ಮೂರನೇ ಬೆಳೆ ಧಾನ್ಯ ಮಾಡ್ತಿದ್ದೆ. ಯಾವುದೆಲ್ಲ ಭತ್ತ? ಇದು ನಮ್ಮದು ಉದ್ದು, ಹೆಸರು ಮತ್ತು ಹುರುಳಿ ಎಲ್ಲ ಮಾಡ್ತಿದ್ದೆವು. ಈಗ ಈಚಿನ ದಿನಗಳಲ್ಲಿ ನವಿಲಿನ ಇದರಲ್ಲಿ ಆಗುವುದಿಲ್ಲ, ಅದೆಲ್ಲ ಆಗುವುದಿಲ್ಲ, ಎಲ್ಲ ಸಸಿ ತಿಂದು ಬಿಡುತ್ತದೆ ಅದು. ಈಗ ಬೆಂಡೆ ಹಾಕಿದ್ದೇನೆ, ಬೆಂಡೆ ಸಸಿ ಎಲ್ಲ ತಿಂದು ಖಾಲಿ ಆಗಿದೆ. ಸರಿ. ಹಾಗೆ ಈಗ ಭತ್ತದ ಕೃಷಿ ಅಂತ ಹೇಳಿದ್ರೆ ಮೊದಲಿಂದಲೂ ನೀವು ಮಾಡ್ತಾ ಇದ್ದವರು, ನಿಮ್ಮ ತಂದೆಯವರ ಕಾಲದಿಂದ ತಂದೆಯವರು ಮಾಡ್ತಿದ್ರು. ಯಾವ ತರದ ಭತ್ತದ ಕೃಷಿ? ಎಂಟಿ, ಸಣ್ಣ, ಗುಡ್ಡು ಅಂತ ಇನ್ನು ಹಿಂದೆ ಇತ್ತು, ಮತ್ತೆ ಅತಿಕಾರೆ, ಮತ್ತೆ ಇದು 25 ನಂಬರ್ ಅಂತ ಸುಗ್ಗಿಗೆ ಮಾಡುತ್ತೇವೆ. ಹೌದು. ಮತ್ತೆ ಅದು ಅಳಿದು ಹೋಯ್ತು, ಅದು ಮಳೆಗಾಲದಲ್ಲಿ ಆಗ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಹೊಸ ತಳಿಯನ್ನು ಅವಲಂಬಿಸಿದ್ದೇವೆ. ಈ ಐರೆಟ್ ಬಂತು, ಜಯ ಬಂತು, ಈಗ M4 ಬಂದಿದೆ. ಈಗ ಇದನ್ನು M4 ಮತ್ತು ಕಜಜಯ ಅಂತ ಮಾಡ್ತೇವೆ. ಕಜಜಯ ನಮ್ದಲ್ಲ, ಅದು ಕೇರಳದ್ದು ಬೀಜ, ಅದನ್ನು ಇಲ್ಲಿ ಸರಿಪಡಿಸಿ ಕೊಡುವುದಿಲ್ಲ. ಕೊಟ್ಟರೆ ಒಳ್ಳೇದಿತ್ತು, ಜಾಸ್ತಿ ಬೆಳೆ ಬರುತ್ತಿತ್ತು. ನಮ್ಮ ಇದು ಕೃಷಿಕರು ಅದನ್ನು ಇದು ಮಾಡೋದಿಲ್ಲ. ನೀವು ಕೃಷಿ ಇಲಾಖೆ ಅಥವಾ ವಿಜ್ಞಾನಿಗಳ ಹತ್ರ ಎಲ್ಲ ಕೇಳಿದ್ದೇವೆ, ಬರ್ತಾರೆ. ಹೋಸಲ ನಂದು 1 ಎಕರೆದ್ದು ಎಲ್ಲ ಪೈರೆಲ್ಲ ಹೋಗಿತ್ತು ಮಳೆಯಲ್ಲಿ. ಎಲ್ಲ ಅರ್ಜಿ ಹಾಕ್ಲಿಕ್ಕೆ ಕೇಳಿದ್ರು, ಇದು ಕೃಷಿ ಅಧಿಕಾರಿ ಬಂದರು, ಎಲ್ಲ ಮಾಡಿದ್ರು, ಆದರೆ ಹಣ ಇಷ್ಟರ ತನಕ ಬರಲಿಲ್ಲ. ಬ್ಯಾಂಕಿನ ಅಕೌಂಟ್ ತೆಗೆದಿದ್ದೀನಿ, ಖರ್ಚು ಮಾಡಿದ್ದೀನಿ, ಬರಲಿಲ್ಲ. ಹೌದು. ಈಗ ಭತ್ತದ ಬಗ್ಗೆ ಹೇಳುದಿದ್ರೆ, ಮತ್ತೆ ನೀವೀಗ ಹೊಸತಾಗಿ ಬೇರೆ ಬೇರೆ ರೀತಿಯ ಹೊಸ ತಳಿಗಳನ್ನೆಲ್ಲ ತಂದಿದ್ದೀರಿ. ನಿಮ್ಮ ತಂದೆಯವರ ಕಾಲದಲ್ಲಿ ನೀವು ಮಾಡ್ತಾ ಇದ್ದದ್ದನ್ನು ನೋಡಿದ್ದೀರಿ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕಾಣ್ತದೆ? ಅದರಲ್ಲಿ ಬೆಳೆ ಜಾಸ್ತಿ ಬರುವುದಿಲ್ಲ, ಬೈಹುಳ್ಳು ಜಾಸ್ತಿ ಆಗ್ತದೆ. ಆದರೆ ಈ ಮಳೆ ಬಂದರೆ ಬೈಹುಳ್ಳು ಕೂಡ ಇಲ್ಲ, ಅದು ಕೂಡ ಇಲ್ಲ. ಈಗ ಆಗಲ್ಲ, ಈಗ ಮಿಷಿನಲ್ಲಿ ಕೊಯ್ತೇವೆ. ಅದು ಚಿಕ್ಕ ಇದು ಪೈರು, ಅದು ಕಟ್ ಮಾಡಿ ಅದು ಹೊರಲಿಕ್ಕೆ ಆಗ್ತದೆ. ಮಿಷಿನಲ್ಲಿ ಕಟ್ ಮಾಡಿದರೆ ಅದು ಏನು ಜಾಸ್ತಿ ಇಲ್ಲ, ಅದು ಬೈಹುಳ್ಳು ಜಾಸ್ತಿ, ಭತ್ತ ಕಡಿಮೆ. ಈಗ ಅದರಲ್ಲಿ M4 ಭತ್ತ ಒಳ್ಳೆಯದು ಬರ್ತದೆ, ಅದಕ್ಕಾಗಿ M4 ಮಾಡಿದ್ದೇವೆ. ಈಗ ಈ ಕೊಳಕೆಗೆ ನಾವು ಇದು ಮಾಡಿದ್ದೇವೆ, ಕಜೆಜಯ ಮಾಡಿದ್ದೇವೆ, ಮತ್ತು ಇದು ಎಣ್ಣೆಗೆ ಕೂಡ ಕಜೆಜಯ ಸ್ವಲ್ಪ ಮಾಡಿದ್ದೇವೆ, ಮತ್ತೆ ಎಲ್ಲ M4 ಮಾಡಿತ್ತು. ನೀವು 3 ಬೆಳೆ ತೆಗಿತಾ ಇದ್ದೀರಿ ಈಗ? ಇಲ್ಲ, 2 ಬೆಳೆ. 3 ಬೆಳೆ ತೆಗಿಲಿಕ್ಕೆ ಆಗುದಿಲ್ಲ. ಅಂದ್ರೆ ಈಗ ನಾವು ಕೊಳಕೆ ಮಾಡಿದ್ದೇವೆ, ಈ ಸಲ ನೀರು ಸ್ವಲ್ಪ ತಾಪತ್ರ ಆಯ್ತು, ಆದ್ರೆ ಅಷ್ಟು ಇದು ಬರಲಿಲ್ಲ, ಆಯ್ತು, ಒಣಗ್ತಾ ಬಂತು. ಇನ್ನು ನಮ್ದು ಖಾಲಿ 1 ಎಕರೆ ಇರುವುದು ಈಗ, ಅದು ಅಡಿಕೆ ಇಟ್ಟಿದ್ದೇನೆ. ಮತ್ತೆ ಉಳಿದದ್ದೆಲ್ಲ 1-8 ಎಕರೆ ಉಂಟು, ಅದೆಲ್ಲ ಬೇರೆಯವ್ರದ್ದೇ, ಅಡಿಲು ಬಿಟ್ಟಿದ್ದಾರೆ. ಅದನ್ನು ನಾವೇ ಖರ್ಚು ಮಾಡಿ ಹೋದ್ಸಲ 1 ಲಕ್ಷ ತನಕ ಖರ್ಚಾಯ್ತು. ಎಂಥದಕ್ಕೆ? ಅದು ತೋಡು ಎಲ್ಲ ಮಾಡಲಿಕ್ಕೆ, ಬದಿಯೆಲ್ಲ ಕಟ್ಟಲಿಕ್ಕೆ, ಬೇಳಿಯೆಲ್ಲ ತೆಗೆಯಲಿಕ್ಕೆ ಎಲ್ಲ ಇದು ಇಲ್ಲೇ ಕಾಣ್ತದೆ, ಇಲ್ಲಿ ಅದನ್ನು ಮಾಡಿದ್ದೇವೆ. ಅದಕ್ಕೆ ಮತ್ತೆ ಅದನ್ನು ನಮಗೆ ಅದರಲ್ಲಿ ಇದಾಗಿದೆ, ಹೌದು, ಅದರಲ್ಲಿ ತೊಂದರೆ ಬರಲಿಲ್ಲ. ಎಂಪೋರ್ ಮಾಡಿದ್ದು ಒಳ್ಳೆಯ ಬೆಳೆ ಬಂದಿದೆ. ಅದಕ್ಕೆ ನೀವು ಗೊಬ್ಬರ ಎಲ್ಲ ಯಾವ ಥರ ಹಾಕುವಂಥ? ನಮ್ಮದು ಹಟ್ಟಿ ಗೊಬ್ಬರ ಉಂಟು, ನಾವು ಬೇರೆಯವರಿಗೆ ಕೊಡ್ತೇವೆ. ಈ 9 ದನಗಳು ಅಂದರೆ 13 ದನ ಇದು ಹಾಕಲು ಉಂಟು, ಅದು ಅದರದ್ದು ಜಾಸ್ತಿ ಆಗ್ತದೆ ನಮಗೆ. ಅದು ಬೇರೆಯವರಿಗೆ ಬೇಕಿದ್ರೆ ಕೊಡ್ತೇವೆ. 25 ರೂಪಾಯಿ ಬುಟ್ಟಿಗೆ ಕೊಂಡೋಗ್ತಾರೆ ಅವರೇ. ಈ ಸಲ ಹೋಸಲ ಮಳೆ ಬಂದರಿಂದ ಕೊಂಡೋಗ್ಲಿಕ್ಕೆ ಆಗಲಿಲ್ಲ, ಇಲ್ಲದ್ರೆ ಲಾರಿಯಲ್ಲಿ ಬಂದು ಕೊಂಡೋಗ್ತಾರೆ. ಅದು ಯಾವ ಸಮಯದಲ್ಲಿ ಕೊಂಡೋಗ್ತಾರೆ? ಅದು ಈಗ ಇನ್ನು ಬೇಸಿಗೆಯಲ್ಲಿ ಕೊಂಡೋಗ್ತಾರೆ. ಕೊಂಡೋಗಿ ಅವರು ಅವರ ಗದ್ದೆಗೆ ಹಾಕ್ತಾರೆ, ನಮಗೆ ಬೇಕಾದಷ್ಟು ಆಗ್ತದೆ. ಅದು ಲೋಕಲ್ ಅಥವಾ ದೂರದಿಂದ ಬಂದು ಕೊಂಡೋಗ್ತಾರೆ? ಅಲ್ಲ, ಇಲ್ಲಿ ಲೋಕಲ್ ಅವ್ರು ಕೊಂಡೋಗ್ತಾರೆ, ಮತ್ತೆ ದೂರದ ಸ್ವಲ್ಪ ದೂರದವರು ಕೊಂಡೋಗ್ತಾರೆ ಅಷ್ಟೇ. ಮತ್ತೆ ಅದು ಕೂಡ ಈ ನಮ್ದು ಇದು ಜೌಗು ಪ್ರದೇಶ, ಇದು ನೀರದ್ದು, ಅದರಲ್ಲಿ ಬೆಳೆ ಬರುವುದಿಲ್ಲ ಅಷ್ಟು. ಏನು ಈ ನಾವು ಹಾಕಿದ್ರು ಅದು ನೀರು ಕೊಚ್ಚಿಕೊಂಡು ಹೋಗ್ತದೆ, ಅದರಲ್ಲಿ ಏನು ಉಳಿದಿಲ್ಲ. ಅದಕ್ಕಾಗಿ ನಮಗೆ ಒಮ್ಮೆ ಪೈರು ಬರಬೇಕು, ದೊಡ್ಡದಾಗಬೇಕಂದ್ರೆ ನಾವು ಸ್ವಲ್ಪ ಇದು ಸುಫಲ ಅದು ಹಾಕಿದ್ರೆ ಬರ್ತದೆ. ಸುಫಲ ಸ್ವಲ್ಪ ಮಿಕ್ಸ್ ಯೂರಿಯಾ ಕೊಟ್ಟರೆ ಒಂದ್ಸಲ ಆಗ್ತದೆ ಅಷ್ಟೇ, ಇಲ್ಲದ್ರೆ ಖಾಲಿ ಇದರಲ್ಲಿ ಆಗ್ತದೆ. ಈಗ ಸುಗ್ಗಿ ಕೊಳಕೆಗಾದ್ರೆ ಆಗ್ತದೆ, ಅದು ಜೌಗು ಪ್ರದೇಶ ಅಲ್ಲದಿದ್ರೆ ಅದರಲ್ಲಿ ಬರ್ತದೆ ಬೆಳೆ. ನಾನು ಜಾಸ್ತಿ ಹಾಕುದಿಲ್ಲ, ಎಲ್ಲ ಗದ್ದೆಗೆ ಬೇಕಿದ್ರೆ ಹಾಕುದು. ಒಂದ್ ಸಲ ಹಾಕ್ಲೇ ಇಲ್ಲ, ಈ ಸಲ ಸ್ವಲ್ಪ ಹಾಕಿದ್ದೇನೆ ಕೊಳಕೆಗೆ. ಕೊಳಕೆಗೆ ಹಾಕಿ? ಹೌದು. ಈ ಹಟ್ಟಿ ಗೊಬ್ಬರದಲ್ಲಿ ಈಗ ಮೊದಲಿಗೆ ಸ್ವಲ್ಪ ಹಾಕಬೇಕು ಹೇಳಿದ್ರೆ ಆಮೇಲೆ ಹಟ್ಟಿ ಗೊಬ್ಬರ ಸಾಕಾಗ್ತದ? ಹಾ, ಹಟ್ಟಿ ಗೊಬ್ಬರ ಸಾಕು. ಒಮ್ಮೆ ಹಾಕಿದ್ರೆ ನಾ ಹತ್ತಿರ ಜಾಸ್ತಿ ಹಾಕಬೇಕು, ನಮ್ಮಲ್ಲಿ ಜಾಸ್ತಿ ಉಂಟು, ಬೇಕಾದಷ್ಟು ಹಾಕ್ತೇವೆ, ಹಾಗಾಗಿ ಒಳ್ಳೇದು ಬರ್ತದೆ. ಈ ಹಟ್ಟಿ ಗೊಬ್ಬರವನ್ನು ಬರೀ ಭತ್ತಕ್ಕೆ ಮಾತ್ರವೋ ಎಲ್ಲ ಬೇರೆ ಎಲ್ಲ ಬೆಳಿಗ್ಗೆ ತೆಂಗಿಗೆ ಅಡಿಕೆಗೆ ಎಲ್ಲ ಹಾಕ್ತೇವೆ, ಎಲ್ಲದಕ್ಕೂ ಎಲ್ಲ ಬೇಕಾದಷ್ಟು ಹಾಕ್ತೇವೆ. ನಮ್ಮ ಹತ್ರ ಈಗಲೂ ಒಂದು ಲೋಡ್ ತನಕ ಜಾಸ್ತಿ ಉಂಟು. ಹಾಗಾಗಿ ನಿಮ್ಗೆ ಈಗ ಹೈನುಗಾರಿಕೆ ಇದ್ರ ಜೊತೆ ಇರುವುದರಿಂದ ಗೊಬ್ಬರದ್ದು ಹೌದು ಪ್ರಶ್ನೆ ಇಲ್ಲ. ಆದ್ರೆ ಈಗ ಕೆಲಸದವರು ಸ್ವಲ್ಪ ಸಿಗುವುದಿಲ್ಲ. ಅವರು 600 ರೂಪಾಯಿ ಇತ್ತು, ಈಗ 700 ಕೊಡ್ತಾ ಇದ್ದಾರೆ. ನಮ್ಮಲ್ಲಿ 600 ಕೊಡ್ತಾ ಇಬ್ಬರು ಇರುವುದು. ಅವ್ರು ಇಷ್ಟೆಲ್ಲ ಮನೆಯದ್ದು ಕೆಲಸ ಮಾಡಬೇಕು, ಜನ ಯಾರಿಲ್ಲ. ಅದಿಲ್ಲದ್ರೆ ಗೌಡರನ್ನು ಕರೆತರಬೇಕು. ಅವರು 700 ಕೊಡಿ 800 ಕೊಡಿ ಅಂತ ಹೇಳ್ತಾರೆ. 10 ಗಂಟೆ 9:30 ಕೆಲಸ ಹಿಡಿಯುದು, ಮತ್ತೆ 5 ಗಂಟೆ ಮುಂಚೆ ಹೊರಟು ಹೋಗ್ತಾರೆ. ಸಂಬಳ ಕೊಡಬೇಕು, ಕೆಲಸ ಗೊತ್ತಿಲ್ಲ, ಏನು ಕೆಲಸ ಗೊತ್ತಿಲ್ಲ. ಆದ್ರೆ ನಾವು ಅವರಿಗೆ ಹೇಳ್ಬೇಕು, ಹಾಗೆ ಮಾಡು, ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು. ಯಾಕಂದ್ರೆ ಅವರಿಗೆ ಈ ಇಲ್ಲಿಯ ಊರಿನ ಕೆಲಸ ಗೊತ್ತಿಲ್ಲ. ಗೊತ್ತಿಲ್ಲ. ಹಾಗೆ ನಿಮ್ಗೆ ಯಾವ ಬಂಗಾಲ ಆ ಕಡೆಯಿಂದಲೂ ಕೂಡ ಜನ ಬರ್ತಾ ಇರ್ತಾರೆ ಇಲ್ಲೆಲ್ಲ? ಹೌದಾ? ಅವರು ಕೂಡ ಒಮ್ಮೆ ಕಲ್ಕತ್ತಾದವರು ಇಲ್ಲಿ MRP ಅಲ್ಲಿ ಕೆಲಸ ಮಾಡ್ತಿದ್ರು, ಅವ್ರು ಗೊಬ್ಬರ ಕೊಂಡೋಗ್ಲಿಕ್ಕೆ ಬಂದ್ರು. ಅವರನ್ನು ನಾನು ಗದ್ದೆಗೆಲ್ಲ ಗೊಬ್ಬರ ಹಾಕ್ಲಿಕ್ಕೆ ಅವರನ್ನೇ ತರಿಸಿದ್ದು. ಹಿಂದಿ ಮಾತಾಡ್ಬೋದು, ಅವ್ರ ಹತ್ರ ತೊಂದರೆ ಇಲ್ವಾ? ಅಲ್ಲ, ಅದು ನಾವು ನಿಂತು ಮಾಡಿಸುವುದು. ಯಾವ ಕೆಲಸ ನಾವು ನಿಂತರೆ ಮಾತ್ರ ಕೆಲಸ, ಇಲ್ಲದ್ರೆ ಕೆಲಸ ಆಗುದಿಲ್ಲ. ಆಗುದಿಲ್ಲ. ಅವರಿಗೆ ಇಲ್ಲಿ ವಿಷಯವೂ ಗೊತ್ತಿಲ್ಲವೇನ? ಈಗ ಭತ್ತದ ಇದಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಗೊಬ್ಬರ ಸುಫಲವನ್ನು ಹಾಕ್ತೀರಿ, ಮತ್ತೆ ಇದನ್ನು ಕೂಡ ಹಾಕ್ತೀರಿ. ಇದರಲ್ಲಿ ಜನ ಇಲ್ಲದ್ರಿಂದ ನೀವು ಕೃಷಿಯನ್ನು ಹೇಗೆ ಸುಧಾರಿಸ್ತೀರಿ? ಅದು ಈಗ ಮಿಷಿನ್ ಎಲ್ಲ ಬಂದಿದೆ. ಎಂತೆಲ್ಲ ಮಿಷಿನ್? ಇದು ನಾವು ಈಗ ಸೆಕೆಂಡ್ ಹ್ಯಾಂಡ್ ಒಂದು ಟಿಲ್ಲರ್ ತೆಗೆದುಕೊಂಡು, ಈ ಕೋಣ ಇತ್ತು, ಕೋಣ ಮಾರಿಬಿಟ್ಟು ಈ ದನವೇ ಸಾಕ್ಲಿಕ್ಕೆ ಶುರು ಮಾಡಿದ್ದೇವೆ. ಆಮೇಲೆ ಸೆಕೆಂಡ್ ಹ್ಯಾಂಡ್ ಒಂದು ಟಿಲ್ಲರ್ ತೆಗೆದುಕೊಂಡಿದ್ದೇವೆ, ಅದರಲ್ಲಿ ಉಳುಮೆ ಮಾಡ್ತಿದ್ದೆವು. ಈಗ ಟಿಲ್ಲರ್ ಅದು ನಮ್ದು ಗದ್ದೆ ಆಲ ಉಂಟು ಜಾಸ್ತಿ, ಅದು ಮಿಷಿನ್ ಊತು ಹೋಗ್ತದೆ. ಅದಕ್ಕೆ ದೊಡ್ಡ ಮಿಷಿನ್ ತಂದು ಮಾಡಿದ್ದೇವೆ. ಈಗ ದೊಡ್ಡ ಟ್ರ್ಯಾಕ್ಟರ್ ತಂದು ಉಳುಮೆ ಮಾಡೋದು. ಹೌದು ಅಂತ ಹೇಳಿದ್ರೆ ಟಿಲ್ಲರ್ ಅಲ್ಲಿ ನಿಮ್ಗೆ ಉಳುಮೆ ಮಾಡ್ಲಿಕ್ಕೆ ಕಷ್ಟ. ಈಗ ಈ ಎಣಲು ಬೆಳೆ ಆಗ್ತದೆ, ಸುಗ್ಗಿಗೆ ಆಗುದಿಲ್ಲ. ಸುಗ್ಗಿಗೆ ಆಗುದಿಲ್ಲ, ಅದು ಊತು ಹೋಗ್ತದೆ. ಊತು ಹೋಗ್ತದೆ. ಹೌದು. ಈಗ ನೀರಾವರಿಯ ವ್ಯವಸ್ಥೆ ಎಲ್ಲ ಚೆನ್ನಾಗಿ? ನೀರಾವರಿ ನಮ್ಗೆ ಇದು ಕೃಷಿ ಲೋನ್ ಸಿಕ್ತು, ಅಷ್ಟರ ತನಕ ನಾನು ಏನು ಮಾಡಲಿಲ್ಲ ಜಾಸ್ತಿ ಕೃಷಿ. ಕೃಷಿ ಲೋನ್ ಅಲ್ಲಿ ಒಂದು ಬೋರ್ವೆಲ್ ತೆಗೆಸಿಕೊಂಡೆ, ನಾ 2-3 ಬಾವಿ ಮಾಡಿದೆ. 3 ಬಾವಿಯಲ್ಲಿ ಇದು ಶಿಲೆ ಬಂತು, ಆಗಲಿಲ್ಲ. ಮತ್ತೆ ಅಂತ ಇವರು ತೋಟ ಇಡುವವರನ್ನು ಕರೆದುಕೊಂಡು ಬಂದೆ, ಅವರು ಅದು ತೆಗೆಯಬೇಕು, ಹೀಗೆ ಮಾಡಬೇಕು, ಹಾಗೆ ಅಂತ. ಮತ್ತೆ ನಾನು ಈ ಕೃಷಿ ಲೋನಲ್ಲಿ ಬೋರ್ವೆಲ್ ತೋಡಿಸಿದೆ, ಅದು 1,80,000 ಆಯಿತು. ಅದನ್ನು ತೆಗೆಸಿ ಈಗ ನೀರು ಬೇಕಾದಷ್ಟು ಹೋಗಿದೆ, ಅದು 380-400 ಏನ ಅಷ್ಟೇ. 400 ಫೀಟ್. ಹೌದು, ನೀರು ಬೇಕಾದಷ್ಟು ಉಂಟು ಈಗ ನಮಗೆ, ಸಾಕಾಗ್ತದೆ. ಹಾಗಿದ್ರೆ ನಿಮ್ಮ ಸಾಮಾನ್ಯ ಎಲ್ಲ ಕೃಷಿಗೂ ಕೂಡ ನಿಮಗೆ ಬೋರ್ವೆಲ್ ನೀರು ಸಿಗ್ತದೆ ಈಗ? ಇದು ಬೈಲಿಗೆಲ್ಲ ಅದೇ ಇದು. ಈ ಸಲ ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಬೋರ್ವೆಲ್ ತೆಗೆದಿದ್ದಾರೆ, ಊರಲ್ಲಿ ಇಡೀ ತೆಗೆದಿದ್ದಾರೆ? ಇಲ್ಲಿ ಬೋರ್ವೆಲ್, ಅದು ಬೋರ್ವೆಲ್ ಆಗದ್ರಿಂದ ಇಲ್ಲಿ ನೀರಿಲ್ಲ, ನೀರಿನ ಸಮಸ್ಯೆ ಬಂದದ್ದು. ನಾವು ಅಲ್ಲಿ ಇತ್ತಲಾಗೆ ಒಂದು ಕಡಿಮೆ ಅಂದ್ರು 25-30 ಉಂಟು ಬೋರ್ವೆಲ್ ಲೈನ್ಗೆ. ಒಂದು ಮನೆಯಲ್ಲಿ 4-5 ಉಂಟು ಬೋರ್ವೆಲ್. ಹಾ, ಅಂದ್ರೆ ಅವರು ಜಮೀನನ್ನೆಲ್ಲ ಪಾಲ್ಪಾಡು ಮಾಡಿದ್ದಾರೆ, ಪ್ರತಿಯೊಬ್ಬರು ಒಂದೊಂದು ಬೋರ್ವೆಲ್ ಮಾಡಿದ್ದಾರೆ. ಅದರಿಂದಾಗಿ ಈಗ ಈಗ ತೋಡಲ್ಲಿ ನೀರು ಬರುವುದಿಲ್ಲ, ಮತ್ತೆ ಈ ಗುಡ್ಡೆ ಎಲ್ಲ ಉಂಟು, ಎಲ್ಲ ಇದು ಲೆವೆಲ್ ಮಾಡಿದ್ದಾರೆ, ಆ ಲೆವೆಲ್ ಆದ ಮಣ್ಣೆಲ್ಲ ಅಲ್ಲಿಗೆ ಹೋಗುದು ತೋಡಿಗೆ, ಅದನ್ನು ತೆಗೆಯುವ ಗತಿ ಇಲ್ಲ. ಈಗ ಗವರ್ಮೆಂಟ್ ಅವರು ಹೇಳಿದ್ರೆ ಒಮ್ಮೆ ತೆಗೆಯುತ್ತಾರೆ, ತೆಗೆದ್ರೆ ಮರು ವರ್ಷ ಅಷ್ಟೇ ಬೀಳ್ತದೆ. ಈಗ ಎಲ್ಲ ಇದು ಎಪ್ಪರ ಗುಡ್ಡೆ ಇತ್ತು, ಎತ್ತರ ಎತ್ತರ ಎಲ್ಲ ಹೋಗಿದೆ. ಮೊದಲಿನ ಕಾಲದಲ್ಲೆಲ್ಲ ಎಲ್ಲರೂ ಸೇರಿ ಕಟ್ಟ ಇದೆಲ್ಲ ಮಾಡ್ತಾ, ಹೌದು ಮಾಡ್ತಿದ್ರು, ಈಗ ಕಟ್ಟ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಸಲ ಹೋದ ಸಲ ನಾವು ಸೆಗೆತಿಸಿದ್ದು ಅಲ್ಲಿ ತನಕ ಹೊಯ್ಗೆ ತೆಗೆದಿದೆ, ಪಂಚಾಯತಿಯ ಮೂಲಕ ಎಲ್ಲ ಅರ್ಜಿ ಹಾಕಿ ತೆಗೆದಿದ್ದಾರೆ. ಈ ಸಲ ತುಂಬುತ್ತದೆ ಅದು, ಅದು ಗುಡ್ಡೆ ಇದ್ರದ್ದು ನೀರು ಕೊಚ್ಚಿಕೊಂಡು ಹೋಗುವಾಗ ಮಣ್ಣು ಕೊಚ್ಚಿಕೊಂಡು ಹೋಗಿ ನಿಲ್ತದೆ, ಎಲ್ಲ ಗುಡ್ಡದ್ದೆಲ್ಲ ಮಣ್ಣು ಬರುವುದು ತೋಡಿಗೆ. ಸರಿ, ಹೌದು. ಈಗ ಭತ್ತದ ಬೆಳೆ ಮಾಡ್ತೇನೆ ಹೇಳಿದ್ರು, ಭತ್ತದ ಬೆಳೆ ನಿಮಗೆ ಈಗ ಹೆಚ್ಚಿನವರು ಬಿಟ್ಟಿದ್ದಾರೆ, ಇದು ಲಾಭದಾಯಕ ಅಂತ ನಿಮಗೆ? ಭತ್ತದಲ್ಲಿ ಲಾಭ ಇಲ್ಲ, ಮನೆಯವರು ಒಂದು ನಾಲ್ಕೈದು ಜನ ಇದ್ರೆ ಒಟ್ಟಿಗೆ ಮಾಡಿದ್ರೆ ಲಾಭ ಸಿಗ್ತದೆ, ಇಲ್ಲದ್ರೆ ಲಾಭ ಇಲ್ಲ. ಈಗ ಮೆಷಿನ್ ಬಂದದ್ರಿಂದ ಒಂದು ಕೊಯ್ಯುವ ಖರ್ಚು ಕಡಿಮೆ ಆಗ್ತದೆ. ನಾವು ಈ ಕಾಟಿಪಳ್ಳದವರು ಗೌಡರು ಇದ್ದಾರೆ, ಅವರನ್ನು ತಂದು ನಾಟಿ ಮಾಡಿದ್ದು, ಎಕರೆಗೆ 4,500 ಕೊಡಬೇಕು ಅವರಿಗೆ ನಾಟಿಗೆ, ಊಟ ಕೊಡ್ಲಿಕ್ಕಿಲ್ಲ, ಚಾ ಕೊಡಬೇಕು ಎರಡು, ಆಮೇಲೆ ಇದು ರಿಕ್ಷಾದ್ದು ಬಾಡ ಕೊಡಬೇಕು, ರಿಕ್ಷೆಯಲ್ಲೇ ಗಾಡಿದ್ದು ಟೆಂಪೋದ್ದು, ಹಾಗೆ ಎಣ್ಣೆಲು ಕೂಡ ಹಾಗೆ ಮಾಡಿದ್ದು, ಸುಗ್ಗಿ ಕೂಡ ಹಾಗೆ ಮಾಡಿ, ಕೊಳಕೆ ಕೂಡ ಹಾಗೆ ಮಾಡಿದ್ದು. ಹೌದು, ಅದು ಊರಿನ ಈ ದಿನ ದಿನದ ಕೂಲಿಗಿಂತ ನಿಮಗೆ ಅದು ಲಾಭ ಅಂತ ಅನಿಸ್ತದೆ? ಅಲ್ಲ, ಅವರು ನಾಟಿ ಫಾಸ್ಟ್ ಮಾಡ್ತಾರೆ, ಮತ್ತೆ ನಮ್ಮೂರಿನವರು ಬರುವುದು 9-10 ಗಂಟೆಗೆ, ಅವರು ಇವರ ಅರ್ಧದಷ್ಟು ಕೂಡ ಕೆಲಸ ಆಗುದಿಲ್ಲ, ಅವ್ರು ಸಂಬಳ ಜಾಸ್ತಿ ಕೇಳ್ತಾರೆ, ಏನು ಕಡಿಮೆ ಇಲ್ಲ. ಇವರಾದ್ರೆ ಇವರ 4,500 ಕೊಟ್ರೆ ಅವರ ಮೇಲೆ ಅವರು ಇಷ್ಟು ಅಂತ ಕೆಲಸ ಮಾಡಬೇಕು, ಅವರಿಗೆ 1 ಎಕರೆ ಇಷ್ಟು ಒತ್ತಿಗೆ ಆಗಬೇಕು ಅಂತ ಉಂಟು, ಅದಕ್ಕೆ ನೇಜಿ ತೆಗೆದು ನೆಟ್ಟಿ ನಾಟಿ ಮಾಡಬೇಕು ಅವ್ರೆ. ಅದು ನಾವು ಹೇಳಲಿಕ್ಕಿಲ್ಲ, ನಾವು 4,500 ಕೊಟ್ಟರೆ ಸಾಕು, ಎರಡು ಚಾ ಕೊಟ್ಟರೆ, ಚಾ ತಿಂಡಿ ಕೊಟ್ಟರೆ ಸಾಕು. ಸರಿ, ಮತ್ತೆ ರಿಕ್ಷಾದ ಬಾಳ ಅದರ ವ್ಯವಸ್ಥೆ ನೀವು ಮಾಡಿಕೊಂಡಿದ್ದೀರಿ. ಈಗ ಇದರ ಜೊತೆ ನೀವು ಅಡಿಕೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಿ. ಈ ಅಡಿಕೆ ಕೃಷಿ ಮೊದಲು ಭತ್ತದ ಗದ್ದೆಯಲ್ಲೇ ಮಾಡಿದ್ದ ಹೇಗೆ? ಈಗ ನಾನು ಅದು ಭತ್ತದ ಗದ್ದೆಯನ್ನೇ ಎತ್ತರ ಇತ್ತು, ಸ್ಟೆಪ್ ಸ್ಟೆಪ್ ಆಗಿ ಎತ್ತರ ಇತ್ತು, ಎರಡಾಳು ಮೇಳೆ ಇತ್ತು, ಅದನ್ನೆಲ್ಲ ತೆಗೆದು ಮೆಷಿನಲ್ಲಿ ತೆಗೆದು ಲೆವೆಲ್ ಮಾಡಿ ಈಗ ಅದನ್ನು ಹಾಕಿದ್ದೇನೆ. ಈ ಸಲ ಹಾಕಿದ್ದು. ಹೌದು, ಅಡಿಕೆ ಇನ್ನೂ ಕೂಡ ಇಲ್ಲ, ಶುರು ಅಷ್ಟೇ. ಹೌದು, ಮೊದಲು ಇತ್ತು ಸ್ವಲ್ಪ, ಒಂದು 50 ಸಸಿ ಏನೋ ಇತ್ತು, ಅದು ಗದ್ದೆ ಉಣಿಯಲ್ಲಿತ್ತು, ಅದು ಎಲ್ಲ ಹೋಯ್ತು, ನೀರಿಲ್ಲದೆ ನೀರಿನ ಸಮಸ್ಯೆ ಇತ್ತು, ಹೋಯ್ತು. ಈಗ ಅದಕ್ಕೆ ಇದು ಮಾಡಿದ್ದು ಯಾವ? ಮಂಗಳ. ಮಂಗಳ ಎಲ್ಲಿಂದ ತರಿಸಿ? ನಾನು ಹೆಬ್ರಿಯಿಂದ ತಂದು ತರಿಸಿದ್ದು. ಅವರ ಹತ್ರ 8 ಎಕರೆ ಉಂಟು, ಸೀತಾ ನದಿ ಹತ್ತಿರ 8 ಎಕರೆ ಇದು ಅಡಿಕೆ ಸಸಿ ಉಂಟು, ಅದರಿಂದ ಅವರಿಂದ ತಂದದ್ದು. ನಾನು ತಂದು ಹಾಕಿದ್ದೆ. 1 ವರ್ಷ ಆಯ್ತು ಅಂತ ಹೇಳಿ? ಹೌದೌದು. ಅಲ್ಲ, 1 ವರ್ಷ ಆಗ್ಲಿಲ್ಲ, ಈಗ ಹಾಕಿದ್ದೆ. ನೆಟ್ಟದ್ದು ಅಡಿಕೆ ತಂದು 1 ವರ್ಷ ಆಯ್ತು, ಸಸಿ ಮಾಡಿ ನೆಟ್ಟು ಒಂದು 3-4 ತಿಂಗಳಾಯ್ತು. ಇನ್ನು ಕೂಡ ನಿಮಗೆ ಅದರ ಅನುಭವ ಆಗ್ಬೇಕಷ್ಟೇ. ಹೌದೌದು. ಮತ್ತೆ ಅದರ ಜೊತೆ ನೀವೀಗ ಬೇರೆ ತರಕಾರಿ ಬೆಳೆಗಳನ್ನೆಲ್ಲ ಬೆಳೆಸ್ತೀರಿ ಅಂತ ಹೇಳಿ? ಹೌದು. ಅದು ಮಾರ್ಲಿಕ್ಕೆ ಬೆಳೆಸುವಂತದ್ದು? ಮಾರ್ಲಿಕ್ಕೆ ಬೆಳೆಸಿದ್ದು ನಾನು. ಏನೆಲ್ಲ? ಈ ಬೆಂಡೆಕಾಯಿ ಮಾಡಿದ್ದೇನೆ, ಬೆಂಡೆಕಾಯಿ ಮಾಡಿ ಈ ಮುಲ್ಕಿ, ಹಳೆಯಂಗಡಿ, ಮತ್ತೆ ಇಲ್ಲಿ ಕೇಸರ ನಗರ, ಇಲ್ಲಿ ಎಲ್ಲ ಮಾರ್ತಿದ್ದೆ ಅಂಗಡಿಗೆ, ಎಲ್ಲ ರಿಕ್ಷಾದಲ್ಲಿ ಕೊಂಡೋಗಿ ಹಾಕುತ್ತಿದ್ದೆ. ಒಂದು 20-25 ಸಾವಿರದ ಬಂತು ಆ ಸಲ. ಮನೆಯಲ್ಲೆಲ್ಲ ಇಲ್ಲಿ ಫ್ರೀ ಎಲ್ಲ ಕೊಟ್ಟು ಕೊಡುವುದೆಲ್ಲ ಕೊಟ್ಟು ಅದು ಅಷ್ಟಾಯ್ತು. ಈ ಸಲ ಹಾಕಿದ್ದೇನೆ, ಒಂದು ಜಾಸ್ತಿ ಮಾಡಿದ್ದೇನೆ ಈ ಸಲ. ಜಾಸ್ತಿ ಮಾಡಿ ಇದು ನವಿಲಿನ ಕಾಟದಿಂದ ಯಾವುದು ಆಗಲಿಲ್ಲ. ನವಿಲು ಬೆಂಡೆಕಾಯಿ ತಿಂತದೆ? ಬೆಂಡೆ ಸಸಿ ತಿಂತದೆ. ಈಗ ಅಲಸಂಡೆ ಆಯ್ತು, ಅಲಸಂಡೆದು ಹೂವೇ ತಿಂದು ಬಿಡ್ತದೆ. ಅಲಸಂಡೆ ದೊಡ್ಡದಾದ್ರೆ ಅದರ ಕಟ್ ಮಾಡಿ ತಿಂತದೆ. ಈಗಲೂ ಉಂಟು ಗದ್ದೆಯಲ್ಲಿ. ಯಾವ್ಯಾವ ಕೃಷಿ ಎಲ್ಲ ಮಾಡ್ತಾ ಇದ್ದೀರಿ ನೀವು ತರಕಾರಿಯಲ್ಲಿ? ಗೆಣಸು ಮಾಡ್ತಿದ್ದೇವೆ, ಗೆಣಸು ಕೂಡ ಮಾಡಿದ್ದೆ. ಅದು ಈ ಹಂದಿ ಎಲ್ಲ ಇದು ಮಾಡಿ ಹಾಕಿದೆ. ಮುಳ್ಳಂದಿ ಉಂಟು, ಮತ್ತೆ ದೊಡ್ಡದು ಹಂದಿ ಉಂಟು, ಎರಡು ಕೂಡ ಉಂಟು. ಮತ್ತೆ ನಮ್ದು ಇದು ಮಂಗ, ಮತ್ತೆ ಮುಜ್ಜು ಅಂತ ಹೇಳ್ತಾರೆ, ಅದು ಕೂಡ ಉಂಟು. ಅದು ಮನೆಯ ಹೆಂಚು ಕೂಡ ತೆಗಿತದೆ, ಅಷ್ಟು ಜೋರಾಗಿ ಉಂಟು. ಏನು ಮಾಡ್ಲಿಕ್ಕೆ ಇಲ್ಲ ಇಲ್ಲಿ ಹತ್ತಿರದಲ್ಲಿ. ಹಾಗಿದ್ರೆ ಈಗ ತೆಂಗಿನಕಾಯಿಯ ಇದರಲ್ಲಿ ಕೂಡ ತೆಂಗು ನೀವು ಮಾಡ್ತಾ ಇದ್ದೀರಿ? ಹೌದೌದು. ತೆಂಗಿಗೆ ಕೂಡ ಈ ಕಾಟ ಉಂಟು? ತೆಂಗಿಗೆ ಮಂಗ ಬಂದ್ರೆ ಕಾಟ ಉಂಟು. ಮಂಗ ಅದು ಇದು ಸಿಯಾಳವನ್ನು ತೆಗೆದು ತಿಂದು ಬಿಸಡಿ ಬಿಡ್ತದೆ. ಅಷ್ಟೇ. ಸರಿ. ಹೌದು. ಈಗ ತರಕಾರಿಯಲ್ಲಿ ಬೇರೆ ಏನೆಲ್ಲ ಮಾಡ್ತೀರಿ ನೀವು? ಕುಂಬಳಕಾಯಿ ಮಾಡ್ತೇವೆ, ಬೂದು ಕುಂಬಳ, ಮತ್ತೆ ಇದು ಸಿಹಿ ಕುಂಬಳ, ಮತ್ತೆ ಸೋರೆಕಾಯಿ, ಮತ್ತೆ ಇದೆ ಬದನೆ, ಬಸಳೆ, ಹರಿವೆ, ಇಷ್ಟೆಲ್ಲ ಮಾಡ್ತೇವೆ. ಮಾಡ್ತೀರಿ? ಅಲಸಂಡೆ. ಅಲಸಂಡೆ ಕೂಡ ಮಾಡ್ತೀರಿ? ಇದೆಲ್ಲ ನಿಮಗೆ ಇದಕ್ಕೆ ಹಟ್ಟಿ ಗೊಬ್ಬರವನ್ನೇ ಉಪಯೋಗಿಸಿ? ಹಟ್ಟಿ, ಅದಕ್ಕೆ ಏನು ಇದು ಹಾಕುದಿಲ್ಲ. ಇದರಲ್ಲಿ ಬೇರೆ ಬೇರೆ ರೀತಿಯ ವೆರೈಟಿ ಏನಾದರೂ ಮಾಡ್ತೀರಾ? ಅಂದ್ರೆ ಒಂದು ಬದನೆಯಲ್ಲಿ ಅಥವಾ ಬೆಂಡೆಯಲ್ಲಿ ಬೇರೆ ಕಡೆಯಿಂದ ತಂದು ಮಾಡಿದಂತದ್ದು ಇಂಥದ್ದು, ಅದು ನಮ್ಮ ಊರ್ದೆ ತಳಿಯಾಗ್ಬೇಕು. ಆ ಬಿಳಿ ಬೆಂಡೆಕಾಯಿ ಉಂಟು ದೊಡ್ಡದು, ಅದು ದೊಡ್ಡ ದೊಡ್ಡದು ಬರ್ತದೆ, ಹಸಿರು ಇದ್ದುಂಟು ಗಟ್ಟದ್ದು, ಅದು ನಮ್ಗೆ ಇಲ್ಲಿ ನಡೆಯುದಿಲ್ಲ, ಯಾರು ಕೇಳುದಿಲ್ಲ, ಅದಕ್ಕೆ ರೇಟ್ ಕೂಡ ಕಡಿಮೆ. ಹೋದ್ಸಲ ನನಗೆ 70 kg ತೆಗೆದಿದ್ದಾರೆ, 100 ಅವರು ಮಾರ್ತಿದ್ರು ನನ್ನ ಎದುರಿಗೆ, ನನಗೆ 70 ಕೊಡ್ತಿದ್ರು, ಕೊಡ್ತಾ ಇದ್ದ ಹಾಗೆ ಎಲ್ಲ ಅಂಗಡಿಗೆ ಹಾಕ್ತಿದ್ದೆ. ಸರಿ, ಮುಖ್ಯವಾಗಿ ನೀವು ಹೆಚ್ಚು ಖರ್ಚಾಗುವಂಥದ್ದು ಬೆಂಡೆಯ? ಹಾ, ಬೆಂಡೆ ಬೆಂಡೆ ಎಲ್ಲರೂ ಇಲ್ಲಿ ಎಲ್ಲರಿಗೆ ಬೇಕು ಜಾಸ್ತಿ ಅಂದ್ರೆ ಬೆಂಡೆಕಾಯಿ ತೆಗೆದುಕೊಳ್ಳುವುದು ತರಕಾರಿಯಲ್ಲಿ. ತರಕಾರಿಯಲ್ಲಿ ಬೆಂಡೆ, ಹಾ. ಅದರ ಜೊತೆಗೆ ನೀವು ಬಸಳೆ ಇಂಥದ್ದು ಕೂಡ? ಬದನೆ ಉಂಟು, ಬದನೆ ಕೂಡ ಹೋದ ಸಲ 50 ಕೆಜಿ ಕೊಟ್ಟಿದ್ದೇನೆ. ಕೊಟ್ಟಿದ್ದೀರಿ, ಹೌದು. ಎಷ್ಟು ಜಾಗದಲ್ಲಿ ಇದನ್ನು ಹಾಕಿದ್ದೀರಿ? ಅದು ಜಾಗ ಅಂದ್ರೆ ಒಂದು 5 ಜಾಗ ಜಾಸ್ತಿ ಉಂಟು ಅಷ್ಟೇ ಅಷ್ಟೇ ಅಷ್ಟೇ. ಬೆಂಡೆಕಾಯಿ ಮತ್ತೆ ಎಲ್ಲ ತರಕಾರಿ ಸೇರಿದ್ರೆ ಒಂದು 20 ತನಕ ಉಂಟು. 20 ಅಲ್ಲಿ ಎಲ್ಲ ಮಾಡ್ತೀವಿ. ಈ ಹರಿವೆ ಮತ್ತೆ ಈ ಹೌದು ಬಸಳೆ ಇದೆಲ್ಲ ಇಡೀ ವರ್ಷದಲ್ಲಿ ಮಾಡ್ತೀರಾ? ಹೇಗೆ ಇಡೀ ವರ್ಷದಲ್ಲಿ ಆಗುದಿಲ್ಲ, ಮಳೆ ಬಂದ್ರೆ ನಮ್ಗೆ ಆಗುದಿಲ್ಲ, ನೀರು ನಿಂತು ಎಲ್ಲ ಕೊಳೆತು ಹೋಗ್ತದೆ. ಇದು ನಾವು ಎಣಲು ಬೆಳೆ ಆದ್ಮೇಲೆ ಮಾಡಬೇಕು ಗದ್ದೆಯಲ್ಲಿ. ಎಣಲು ಬೆಳೆ ಇದು ಮಾಡ್ಬಿಡ್ತೇವೆ ನಾವು, ಯಾವುದು ಭತ್ತ ಮಾಡ್ತೇವೆ. ಅಂತೂ ತರಕಾರಿಯಲ್ಲಿ ಸ್ವಲ್ಪ ಲಾಭ ಉಂಟೇನ? ಹೌದು, ಲಾಭ ಉಂಟು. ಈ ಸಲ ನಾವು ಖರ್ಚು ಮಾಡಿದ್ದು ಯಾವುದಿಲ್ಲ, ಇನ್ನು ಪುನಃ ಹಾಕ್ಬೇಕು. 3 ಬೀಜ ಹಾಕಿದೆ ಹೋಯ್ತು, ಪುನಃ ತಯಾರು ಮಾಡ್ತಾ ಇದ್ದೇನೆ. ಮಾಡ್ತಾ ಇದ್ದೇನೆ, ಹೌದು. ಈಗ ಹೈನುಗಾರಿಕೆಯು ಕೂಡ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಉಂಟು. ಹೌದು. ನೀವು ಎಷ್ಟು ದನ ಸಾಕಿದ್ದೀರಿ, ಹೇಗೆ ಇದರದ್ದು ವ್ಯವಸ್ಥೆ? ನಾನು ಮುಂಚೆ ಕೋಣ ಇರುವಾಗ 2 ದನ ಇತ್ತು ನನ್ನ ತಂದೆ ಕಾಲದಲ್ಲಿ. ಆಮೇಲೆ ಎಲ್ಲ ನಾವು ಕೋಣಕ್ಕೆ ಖರ್ಚು ಜಾಸ್ತಿ, ಮತ್ತೆ ಉಳುಮೆ ಕಡಿಮೆ, ನಮಗೆ ಮಾಡಲಿಕ್ಕೆ ಟಿಲ್ಲರ್ ಬಂತು. ಟಿಲ್ಲರ್ನಲ್ಲಿ ಎಲ್ಲರೂ ಉಳುಮೆ ಮಾಡೋದು, ನಮ್ದು ಕೂಡ ಬೇಗ ಆಗಲಿ ಅಂತ ನಾವು ಮಾಡಲಿಕ್ಕೆ ಶುರು ಮಾಡಿದ್ವಿ. ನಮ್ದು ಕೋಣ ಮಾರಿಬಿಟ್ಟೆವು ನಾವು, ಮತ್ತೆ ಅದರ ಬದಲಿಗೆ ಎಲ್ಲ ದನ ತೆಗೆದು. ಈಗ 9 ದನ ಉಂಟು, ಮತ್ತೆ ಅದರಲ್ಲಿ ಉಂಟು. ಹೌದು, ಈಗ ಅದು ಅದರಲ್ಲಿ 4 ಬತ್ತಿ ಹೋಗಿದೆ. ಇನ್ನು ಸ್ವಲ್ಪದರಲ್ಲಿ ಹಾಲು ಉಂಟು ಅಷ್ಟೇ, ಇನ್ನು ಕರು ಹಾಕಬೇಕು. ಎಲ್ಲ ಊರಿನ ದನಗಳ? ಊರಿಂದೇ, ಮಿಶ್ರ ತಳಿ ಅಲ್ಲ. ಮಿಶ್ರ ತಳಿ, ಹೌದು. ಹಾಲು ಹೇಗೆ ಸಿಗ್ತದೆ? ಹಾಲು ಅಂದ್ರೆ ಒಂದು ದನಕ್ಕೆ 9 ತನಕದ್ದು ಉಂಡಿ ಇತ್ತು, ಮತ್ತೆ 7 ಈಗ 2-3 ಉಂಟು, 7 ಲೀಟರ್ದ್ದು ಈಗ. ಅದು 3 ಕಾಳಿ ಹಾಲಿದ್ದು ಜಾಸ್ತಿ ಸಿಗ್ದು ನಮ್ಗೆ. 3 ನಂತರ ಕಡಿಮೆ ಕಡಿಮೆ ಕಡಿಮೆ ಆಗುತ್ತಾ ಹೋಗ್ತದೆ. ಹೌದು, ಅಷ್ಟೇ. ಹಾಗೆ ಲೆಕ್ಕ ಇಡ್ಲಿಕ್ಕೆ ಆಗುದಿಲ್ಲ, ಅವರು ದಿವಸಗಳು ಅಷ್ಟೇ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು. ಆದ್ರೆ ನೀವು ದಿನಕ್ಕೆ ಸುಮಾರು ಎಷ್ಟು ಈಗ ಹಾಕ್ತಾ ಇದ್ದೀರಿ? ಈಗ ಸೊಸೈಟಿಗೆ ನಾನು 30-35 ತನಕ ಹಾಕಿದ್ದೇನೆ. 35? ಹೌದು, ದಿನಕ್ಕೆ. ಮತ್ತೆ ಲೋಕಲ್ ಇಲ್ಲಿ ನಮ್ಮ ಮನೆ ಹತ್ತಿರ ಎಲ್ಲ ಕೊಡ್ತೇವೆ, ಒಂದು 10 ತನಕ ಕೊಡ್ತಿದ್ದೆ. ಅದು ಕೂಡ ಕೆಲವು ಸಲ ಅವರು ಹೋದ್ರೆ ಫ್ಯಾಮಿಲಿ ಎಲ್ಲ ತಿರುಗಾಡ್ಲಿಕ್ಕೆ ಹೋದ್ರೆ ಇಲ್ಲಿ ಹಾಲು ನಾವು ಸೊಸೈಟಿಗೆ ಹಾಕಬೇಕು, ಅವರಿಗೆ ಕೊಡುವುದಿಲ್ಲ. ಹಾಗೆ ಈಗ ಇದಕ್ಕೆಲ್ಲ ಏನು ದನಕ್ಕೆ ಕೊಡುವಂತ ಹಿಂಡಿ ಮತ್ತೆ ಹುಲ್ಲು ಇದರದ್ದೆಲ್ಲ ವ್ಯವಸ್ಥೆ? ಹುಲ್ಲು ವ್ಯವಸ್ಥೆ ಉಂಟು. ಹುಲ್ಲು ಅಂದ್ರೆ ಬೈ ಹುಲ್ಲು ಉಂಟು, ಹಸಿ ಹುಲ್ಲು ಈ ಹಡಿಲು ಗದ್ದೆಯಲ್ಲೆಲ್ಲ ಇರ್ತದೆ ಎಣೆಲಿಗೆ, ಇನ್ನೂ ಇಲ್ಲ, ಇನ್ನು ಮುಗಿತಾ ಹೋಯ್ತು. ಮತ್ತೆ ಇದು ಫೀಡ್ ನಾವು ಇದು ನಂದಿನಿದ್ದೆ ಫೀಡ್ ಆಗ್ತೇವೆ, ಅವರೇ ತಂದು ಅವರು ಸೊಸೈಟಿಗೆ ತರ್ತಾರೆ, ನಾವು ಅಲ್ಲಿಂದ ತರ್ತೇವೆ. ಹೌದು. ಈಗ ಮುಂಚೆ 750 ಇತ್ತು, 800 ಆಯ್ತು, ಈಗ 1,200 ಮಾಡಿದ್ದಾರೆ ಒಂದು ಗೋಣಿಗೆ, ಅದೇ 50 kg. ಅದು ಈಗ ಹಾಲಿಗೆ ಅಲ್ಲಿ 33 ಒಳ್ಳೆ ಹಾಲಿಗೆ, ಫ್ಯಾಟ್ ಇರಬೇಕು, ಡಿಗ್ರಿ ಇರಬೇಕು. ಇಲ್ಲಿ ಅವರು ಕೊಡುವುದು ನಮಗೆ 30, ಅದರಲ್ಲಿ ಏನು ಇದಿಲ್ಲ. ಈಗ ಅದಕ್ಕಾಗಿ ಎಲ್ಲರೂ ದನ ಮಾರ್ತಾ ಇದ್ದಾರೆ, ಕೊಳ್ಳುವವರಿಲ್ಲ. ಮುಂಚೆ ಈ ನಮ್ಮ ಇವರು ಮುಸಲ್ಮಾನರೆಲ್ಲ ಅದರ ವ್ಯಾಪಾರ ಮಾಡ್ತಿದ್ರು, ದನಗಳನ್ನು ಕೊಂಡೋಗಿ ಒಬ್ಬರಿಂದ ಒಬ್ಬರಿಗೆ ಕೊಡ್ತಿದ್ರು, ಅವರಿಂದ ತರುವುದು ಇವರಿಗೆ ಕೊಡುವುದು, ಹಾಗೆ ವ್ಯಾಪಾರ ಮಾಡ್ತಿದ್ರು. ಈಗ ಅವರಿಗೆ ಮಾಡಲಿಕ್ಕೆ ಇಲ್ಲ, ಅವರು ಬಂದ್ ಮಾಡಿದ್ದಾರೆ. ಸರಿ. ಈಗ ದನಗಳನ್ನು ಕೊಳ್ಳುವವರಿಲ್ಲ, ಅದಕ್ಕೆ ರೇಟ್ ಕೂಡ ಇಲ್ಲ. ಈಗ ಎಲ್ಲ ಕಡೆ ದನ ಜಾಸ್ತಿ ಆಗಿದೆ, ಕೊಳ್ಳುವವರಿಲ್ಲ. ಹಾಗಾಗಿ ಈಗ ಅದರಲ್ಲಿ ಗೊಬ್ಬರ ಮಾತ್ರ? ಗೊಬ್ಬರ ಒಂದು ಸಿಗ್ತದೆ. ನೀವು ಗೋಬರ್ ಗ್ಯಾಸ್ ಏನು ಮಾಡಲಿಲ್ಲ? ಗೊಬ್ಬರ ಗ್ಯಾಸ್ ಮಾಡಲಿಲ್ಲ ಅಂದ್ರೆ ನಮ್ಗೆ ಬೇಕಾದಷ್ಟು ಕಟ್ಟಿಗೆ ಉಂಟು, ಗ್ಯಾಸ್ ಇದ್ದಕ್ಕೆ. ಈ ಗ್ಯಾಸ್ ಉಂಟು, ಹಾಗಾಗಿ ನೀವು ಮಾಡಲಿಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದು ಅದಕ್ಕೆ ಈ ಸಗಣಿಯನ್ನು ಕಲಸಿ ಅದಕ್ಕೆ ಹೊಯ್ಬೇಕು, ನೀರು ಹೊಯ್ಬೇಕು. ಆ ಕೆಲಸ ಮಾಡುವವರು ಇನ್ನು ಇಲ್ಲ, ಇದ್ದಾರೆ ಒಂದೆರಡು ಮನೆಯಲ್ಲಿ ಅಷ್ಟೇ, ಅದು ಕೂಡ ಬಂದಾಗಿದೆ ಈಗ. ಇದು ಯಾರು ಅವು ಮಾಡುದಿಲ್ಲ. ಈಗ ಬೆಳಿಗ್ಗೆ 7:00 to 8:30 7:30 ಮತ್ತೆ ಆ ಕೆಲಸ ಮಾಡುವವರು ಯಾರು? ನಮ್ಮಲ್ಲಿ ಕೂಡ ಹಾಗೆ. ಈಗ ನಾನು ಒಬ್ಬ ಎದ್ದು ಕೆಲಸ ಮಾಡ್ತೇನೆ, ನಾವು 4 ಇದ್ದೇವೆ, 2 ಮಕ್ಕಳು ಹೆಂಡತಿ. ಆದ್ರೆ ಅವರು ಯಾರು ಎದ್ದು ಈ ಕೆಲಸಕ್ಕೆ ಬರುವುದಿಲ್ಲ, ನಾನು ಮಾತ್ರ ಮಾಡ್ತೇನೆ. ಅದು ಅವ್ರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಈಗಿನ ಪರಿಸ್ಥಿತಿ ಹಾಗೆ ಬಂದಿದೆ. ಮುಂದಿನ ದಿವಸಗಳಲ್ಲಿ ಈ ಯುವ ಜನಾಂಗದವರು ಕೃಷಿಗೆ ಹೆಚ್ಚು ಬರ್ಲಿಕ್ಕಿಲ್ಲ ಅಂತ ನಿಮಗೆ? ಅದು ನಾನು ಹೇಳಲಿಕ್ಕಿಲ್ಲ, ಒಬ್ಬೊಬ್ಬರಿಗೆ ಇಚ್ಛೆ ಉಂಟು. ಈಗ ನಮ್ಮ ಮಗನಿಗೆ ಇಚ್ಛೆ ಉಂಟು, ಅವನು ಎಲ್ಲ ಎಳ್ಳಿಲ್ಲಿ ಹಡಿಲು ಗದ್ದೆ ಉಂಟು, ಎಲ್ಲ ನಾನು ಮಾಡ್ತೇನೆ ಅಂತ ಮಾಡ್ತಾನೆ.

ಈಗ ನೇಜಿಯನ್ನ ಈ ಮೆಷಿನ್ ನಾಟಿ ಮಾಡಬೇಕಿದ್ರೆ ಮೊದಲಾಗಿ ಪೂರ್ವ ಸಿದ್ಧತೆಯಾಗಿ ಭೂಮಿಯ ಸಿದ್ಧತೆ ಹೇಗೆ ಮಾಡ್ಕೋಬೇಕು, ಉಳುಮೆ ಮಾಡೋದೆಲ್ಲ ಹೇಗೆ? ಉಳುಮೆ ಫಸ್ಟಿಗೆ ಹೊಡಿ ಎಲ್ಲ ರೆಡಿ ಮಾಡಿ ಇಡೋದು, ಗದ್ದೆಲ್ಲ ಸರಿ ಮಾಡಿ ಮತ್ತೆ ನೀರಾದ್ರ ಮೇಲೆ ಎಲ್ಲ ಎರಡು ಸಲ ಹೊಡೆದು ನಾಟಿ ಮಾಡ್ತಾ ಬರೋದು. ಫಸ್ಟಿಗೆ ನಾವು ಡ್ರೈ ಹೊಟ್ಟೆ ಮಾಡ್ತೀವಿ, ಟ್ರ್ಯಾಕ್ಟರ್ಲ್ಲಿ ಎರಡು ಸಲ ಹೊಡೆಯೋದು, ಗೊಬ್ಬರ ಹಾಕಿ ಹೊಡಿ ಬಿಡ್ತೀವಿ. ಮತ್ತೆ ಮಳೆ ಬಿದ್ದ ಮೇಲೆ ಎರಡು ಸಲ ಟ್ರ್ಯಾಕ್ಟರ್ಲ್ಲಿ ಹೊಡೆಯೋದು, ಮತ್ತೆ ನಾಟಿ ಮಾಡ್ತಾ ಬರೋದು. ನಾಟಿ ಮಾಡಿ 15 ದಿನದ ನಂತರ ಒಂದ್ಸಲ ಸಾರ ಕೊಡೋದು, ಒಂದು ವೀಡರ್ ಹೊಡ್ಸೋದು. ಮಿಷನ್ ನಾಟಿ ಸಾರ ಕೊಡೋದು ಅಂದ್ರೆ ರಾಸಾಯನಿಕ ಗೊಬ್ಬರ, ಅದು ಒಂದು ಎಕರೆಗೆ ಒಂದು 30 ಕೆಜಿ ಅಂಜದ್ ಕೊಡುದು. ಎಕರೆಗೆ ಒಂದ್ ಎರಡು ಮೂರು ಸಲ ಕೊಡ್ತೀವಿ ನಾವು ಒಂದ್ ಎಕರೆಗೆ 15 ದಿನಕ್ಕೆ ಒಂದ್ಸಲ, ಒಂದು 25-30 ದಿನದ ಒಳಗಡೆ ಒಂದ್ಸಲ ಕೊಡ್ತೀವಿ, ಒಂದು 35-40 ದಿನದ ಒಳಗಡೆ ಒಂದ್ಸಲ ಕೊಟ್ಟು ಕ್ಲೋಸ್ ಮಾಡಿ ಬಿಟ್ಟು 3 ಟೈಮ್ ಕೊಡ್ತೀವಿ. ಅದೇ ಪ್ರಮಾಣ ಕೊಟ್ಬಿಡ್ತೀವಿ, ಜಾಸ್ತಿ ಮಾಡಲ್ಲ. ಈ ಕಳೆ ಕೀಳುವುದು ಅಥವಾ ಕಳೆ ತೆಗೆಯುವುದೆಲ್ಲ ಹೇಗೆ? ಕಳೆ ಕೀಳುವುದಲ್ಲ ಈಗ ತುಂಬಾ ಸಮಸ್ಯೆ ಆಗಿದೆ, ಲೇಬರ್ ಪ್ರಾಬ್ಲಮ್, ಲೇಬರ್ ಸಿಗುವುದಿಲ್ಲ, ಕಳೆ ಗದ್ದೆ ಇಳಿಲಿಕ್ಕೆ ಲೇಬರ್ ಸಿಗುವುದಿಲ್ಲ. ಅದಕ್ಕೆ ಈಗ ಆ ಮಧ್ಯ ಕೋನ ವೀಡರ್ ಓಡಿಸೋದು, ಮತ್ತೆ ಸ್ವಲ್ಪ ಕಳೆನಾಶಕ ಪ್ರಯ ಮಾಡುದು, ಇದೆಲ್ಲ ಉಂಟು ಈಗ. ಮತ್ತಿಲ್ಲ ಅಂದ್ರೆ ಆಗುದಿಲ್ಲ, ಈಗ ಕಳೆ ಇದೆ ನಿರ್ವಹಣೆ ಭಾರಿ ಕಷ್ಟ. ಅದು ಈ ಸಲ ಮಳೆ ಕಡಿಮೆ ಐತಿ, ಈಗ ಸಿಕ್ಕಾಪಟ್ಟೆ ಕಳೆ ಆಗಿದೆ, ಗದ್ದೆ ಏನು ಮಾಡೋದಕ್ಕೆ ಆಗುದಿಲ್ಲ. ಈ ಹಂತದಲ್ಲಿ ಕಳೆ ತೆಗೆಯುವ ಹಾಗಿಲ್ಲ, ಇಲ್ಲ ಈಗ ಇಳಿಲಿಕ್ಕಿಲ್ಲ. ಕಳೆ ತೆಗೆಯೋದೇನಂದ್ರೆ 30 ದಿನದೊಳಗಡೆ ತೆಗಿಬೇಕು, 30-35 ದಿನದೊಳಗಡೆ ಮತ್ತೆ ತೆಗಿಲಿಕ್ಕಿಲ್ಲ. ಈಗ ಕೀಟನಾಶಕ ಅಥವಾ ಈ ರೋಗಗಳು ಬಂದ್ರೆ ಸಿಂಪರಣೆ ಮಾಡ್ಬೇಕಾಗ್ತದ? ಕೀಟನಾಶಕ ಮಳೆಗಾಲದಲ್ಲಿ ಏನಂತ ಇದಾಗಲ್ಲ, ಈ ನೆಕ್ಸ್ಟ್ ಎರಡನೇ ಬೆಳೆ ಮಾಡ್ತೀವಿ ಆ ಟೈಮಲ್ಲಿ ಫ್ರೈ ಮಾಡಬೇಕು. ಈ ಮಳೆ ಇದ್ರೆ ಕೀಟನಾಶಕ ಅಂತ ಎಫೆಕ್ಟ್ ಕೊಡಲ್ಲ ನಮ್ಗೆ. ನಮ್ಮ ಸೈಡ್ ಭತ್ತದ ಕೃಷಿ ಆದ ನಂತರ ಅಲ್ಲಿ ಏನ್ ಮಾಡ್ತೀರಿ ಆ ಜಾಗದಲ್ಲಿ? ಭತ್ತದ ಕೃಷಿ ಆದ ನಂತರ ಕಳೆ ಸಲ ಮೇಲ್ತಾರಲ್ಲಿ ಉದ್ದಾಕ್ತಿವಿ, ಈ ನೀರ್ ಇರೋದಿಲ್ಲ ಉದ್ದ ಹಾಕಿ ಬಿಡ್ತೀವಿ. ಹಾಗೆ ಈ ಕೊಯ್ಲು ಒಂದು ಎಕರೆಗೆ ಎಷ್ಟು ಉದ್ದು ಚೀಲ ಬೇಕಾಗ್ತದೆ? ಒಂದು ಎಕರೆಗೆ ಒಂದು 10-12 ಕೆಜಿ ಸಾಕು ಈಗ ಫಾರ್ಮಲ್ ಬರೋ ಬೀಜ. ಮತ್ತೆ ಮುಂಚೆಲ್ಲ ತುಂಬಾ ಚೊಲ್ತಿದ್ರೆ 10 ಸಾವಿರ ಒಂದ್ ಗೆದ್ದೆಗೆ ತಗೊಂಡೆ ಚೊಲ್ತಿದ್ರೆ, ಅಷ್ಟೆಲ್ಲ ಚೊಲ್ಲು ಬೇಡ. ತೆಳು ಚೊಲ್ದಷ್ಟು ಒಳ್ಳೆ ಇಳುವರಿ ಬರುತ್ತೆ. ತಳಿ ಅಂತ ಉಂಟು, ವೆರೈಟಿ ಅಂತ? ತುಂಬಾ ಅದು ಸರಿ ಇದಿಲ್ಲ ನನಗೆ, ಅಂದ್ರೆ ಒಂದು 4-5 ವೆರೈಟಿ ಇದೆ. ಎಲ್ಲಿ ಎಲ್ಲಿ ಬೀಜ ತಗೊಳ್ತೀರಿ ನೀವು? ನಾವು ಇಲ್ಲಿ ಕೋಟ RSK ಇದ್ರಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ತಗೊಳ್ತೀವಿ. ಅದಕ್ಕೆ ಗೊಬ್ಬರ ಕೊಡ್ಬೇಕಾಗ್ತದ? ಅದಕ್ಕೆ ಗೊಬ್ಬರ ಏನ್ ಕೊಡಲ್ಲ, ಉದ್ದಿಗೆ ಏನ್ ಕೊಡಲ್ಲ, ಇಲ್ಲ ಇಲ್ಲ. ಅದಕ್ಕೇನ್ ಕೆಲಸನು ಮಾಡಲ್ಲ, ಖಾಲಿ ಕಟಿಂಗ್ ಮಾಡುವಾಗ ಚೊಲ್ಲಿ ಬಿಡೋದಷ್ಟೇ. ಮತ್ತೆ ಇದಕ್ಕೆ ಹೋಗುದು ಏನ್ ಅಂತ ಇದ್ರೆ ಮಳೆಗಳಿದ್ರೆ ಒಂದೆರಡು ಸಾರ ಕೊಟ್ಬಿಡ್ತೀವಿ ಲೈಟ್ ಆಗಿ. ಹೆಸರು ಅಂತದೆಲ್ಲ ಹಾಕುದಿಲ್ಲ? ಎಲ್ಲ ಹಾಕ್ತೀವಿ, ನೆಲಗಡಲೆ ಹಾಕ್ತಿವಿ. ನೆಲಗಡಲೆ ಎಲ್ಲ ಕೆಲಸ ಜಾಸ್ತಿ ಸರ್. ನೆಲಗಡಲೆಗೆಲ್ಲ ತುಂಬಾ ಗದ್ದೆ ಉಳುಮೆ ಮಾಡ್ಬೇಕು, ತುಂಬಾ ಒಂದು 6-7 ಸಲ ಟ್ರ್ಯಾಕ್ಟರ್ ಹೊಡ್ಬೇಕು ಭೂಮಿಯಲ್ಲಿ. ನಮ್ಮಲ್ಲಿ ಅಂದ್ರೆ ಒಣ ಭೂಮಿಯಲ್ಲೇ ಮಾಡುದು, ನೀರ್ ಬಿಟ್ಟು ಮಾಡುದಿಲ್ಲ. ಅಂದ್ರೆ ಹೂಟಿ ಮಾಡಿ ಗೆದ್ದೆಲ್ಲ ಟ್ರ್ಯಾಕ್ಟರ್ ಓಡಿ ಓಡಿ ಮಣ್ಣು ಪಸಿ ಎದ್ದು ಅದು 3 ತಿಂಗಳು ನಿಲ್ಬೇಕು ಆ ಟೈಪ್. ಅಷ್ಟು ಡ್ರೈ ಮಾಡಿ ಮತ್ತೆ ಪುನಃ ಹಾಕಿ ಇದು ಮಾಡಿ ಬಿಡುದು. ಅದಾಗ ನೆಲಗಡಲೆ ಒಂದು ಒಳ್ಳೆ ಆಗ್ತದೆ ನಮ್ಮ ಇದ್ರಲ್ಲಿ. ಅದೇ ಕೆಲಸ ಜಾಸ್ತಿ, ಲೇಬರ್ ಪ್ರಾಬ್ಲಮ್, ಲಾಸ್ಟಿಗೆ ಕೀಳಲಿಕ್ಕೆಲ್ಲ ಲೇಬರ್ ಇಲ್ಲ, ಅದು ದೊಡ್ಡ ಸಮಸ್ಯೆ. ಮಳೆ ಬಂದ್ರೆ ಅದೊಂದು ಪ್ರಾಬ್ಲಮ್, ಈ ಸಲ ಮಳೆ ಬಂದಲ್ಲ ತುಂಬಾ ಪ್ರಾಬ್ಲಮ್ ಆಯ್ತು. ಇದರಲ್ಲಿ ನವಿಲು ಹಂದಿಗಳ ಕಾಟ ಇಲ್ಲ ಇಲ್ವಾ? ನವಿಲಿದ್ದಾವೆ, ಹಂದಿ ನಮ್ಮ ಸೈಡ್ ಕಡಿಮೆ ಕಡಿಮೆ. ನವಿಲಿದ್ದ ತುಂಬಾ ನವಿಲಿದೆ, ತುಂಬಾ ಎಫೆಕ್ಟ್. ಏನ್ ನವಿಲ್ನ ಓಡಿಸ್ಲಿಕ್ಕೆ ಏನ್ ಮಾಡ್ತೀರಿ? ಏನ್ ಮಾಡೋಕಿಲ್ಲ ಸರ್, ತಿಂದ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ. ಓಡಿಸಿ ಆಗುದಿಲ್ಲ, ಈ ಕಡೆ ಓಡಿಸಿದ್ರೆ ಆ ಕಡೆ ಹೋಗಿ ಕೊಡ್ತೇವೆ. ಆಮೇಲೆ ಕಲ್ಲಂಗಡಿ ಮತ್ತೆ ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡಿದಂತವ್ರು, ಇದರ ಬಗ್ಗೆ? ಕಲ್ಲಂಗಡಿ ನಮ್ಗೆ 2 ವರ್ಷ ಒಳ್ಳೆ ಇದಾಗಿದೆ. ನಮ್ಗೆ ಅಂದ್ರೆ ಮೇನ್ ಅಂದ್ರೆ ನಮ್ದು RTC ನಮ್ದಿಲ್ಲ, ಬೇರೆಯವ್ರ ಹೆಸರು ಮಾಡುದು, ಅದು ನಮ್ಗೆ ಸ್ವಲ್ಪ ಎಫೆಕ್ಟ್ ಆಗಿ. ನಾವೆಲ್ಲ ಕ್ಯಾಶ್ ಹಾಕಿ ಮಾಡ್ಬೇಕು, RTC ನಮ್ಮ ಹೆಸರಲ್ಲಿದ್ರೆ ಸ್ವಲ್ಪ ಇದಾಗ್ತದೆ, ಸಹಾಯಧನ ಸಬ್ಸಿಡಿ ಇದೆಲ್ಲ ಬರ್ತದೆ. ನಮ್ಗೆ ಯಾವುದು ಸಿಗುದಿಲ್ಲ, ನಾವೆಲ್ಲ ಬೇರೆ ಗೇಣಿಗೆದ್ದೆ ಮಾಡ್ತೀವಿ. ಮಾಡಿದ್ದೆ 2 ವರ್ಷ ಒಳ್ಳೆ ಇದಾಗಿದೆ. ಈ ಲಾಕ್ಡೌನ್ ಇದ್ರಿಂದ ತುಂಬಾ ಇದಾಯ್ತು. ಒಂದು ಯಾವ ರೀತಿ ತೊಂದರೆ ಆಯ್ತು ಅಂದ್ರೆ, ಮಾರ್ಕೆಟ್ ಇಲ್ಲ, ತಗೊಂಡು ಹೋಗೋರಿಲ್ಲ, ಯಾವುದು ತರಕಾರಿ ತಗೊಂಡು ಹೋಗ್ಲಿಕ್ಕೆ ಹಣ್ಣು ಯಾವುದು ಇಲ್ಲ. ನಮ್ದು ಕಟಿಂಗ್ ಬಂದಿದೆ, ತಗೊಂಡು ಹೋಗ್ಲಿಕ್ಕೆ ಇಲ್ಲ ಜನ ಇಲ್ಲ, ಆತರ ನಮ್ಮ ಕೈಯಲ್ಲಿ ಇರ್ಲಿಲ್ಲ ಅವಾಗ. ಅಷ್ಟು ಲಾಸ್ಟ್ ಆಗಿ ಇದು ಮಾಡಿಬಿಡ್ತದೆ, ಒಂದ್ 2 ವರ್ಷ ಮಾಡ್ತಾದ್ರು ಕಡೆ. ಮತ್ತೆ ನೆಕ್ಸ್ಟ್ ವರ್ಷನೂ ಅದೇ ಟೈಪ್ ಆಯ್ತು, ಅಲ್ಲಿಗೆ ಇದು ಮಾಡಿಬಿಡ್ತೀವಿ. ಈ ವರ್ಷ ಎಲ್ಲ ಮಾಡಿಲ್ಲ, ತರಕಾರಿ ಮಾಡಲೇ ಇಲ್ಲ ಈ ಸಲ, ಏನೋ ತರಕಾರಿ ಮಾಡಿಲ್ಲ, ಇಟ್ಟದಾರೆ ಏನೂ ಮಾಡಿಲ್ಲ. ಆಮೇಲೆ ಈಗ ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದ್ವಿ, ಕೂಲಿ ಆಳುಗಳು ಒಂದು ಸಮಸ್ಯೆ ಇದೆ ಅಂತ ಹೇಳಿ, ಆ ಗದ್ದೆ ಕೆಲಸ ಮಾಡಿಸುವಂತಹದ್ದು ಕೂಡ ಬಹಳ ಕಷ್ಟ ಅಂತ ಹೇಳಿ, ಅಂತವರಿಗೆ ನೀವು ಕೂಲಿ ಆಳುಗಳ ಒಂದು ಪೂರೈಕೆ ಏನಾದ್ರು ಮಾಡ್ತೀರಾ? ಕೂಲಿ ಆಳು ನಾವು ಮಿಷನರಿ ಆದಷ್ಟು ಮಿಷನರಿ ಅಲ್ಲಿ ಮಾಡಿ ಕೊಡ್ತೀವಿ ಅವರಿಗೆ. ಈ ಲೇಬರ್ ಆದಷ್ಟು ಅವ್ರ ಹತ್ರ ಯಾರು ನೀವೇ ಬನ್ನಿ ಅಂತ ಹೇಳೋದು, ನಾವಿರುತ್ತ ನೀವೇ ಬನ್ನಿ ಒಂಚೂರು ಸ್ವಲ್ಪ ಹೆಲ್ಪ್ ಮಾಡಿ. ಮತ್ತೆ ಲೇಬರ್ ಎಲ್ಲ ಸಂಬಳ ಕೊಟ್ಟೆಲ್ಲ ಮಾಡಿದ್ರೆ ಇದರಲ್ಲಿ ವರ್ಕೌಟ್ ಆಗುದಿಲ್ಲ ಗದ್ದೆ ಬೇಸಾಯದಲ್ಲಿ. ಅದಕ್ಕೆ ಆದಷ್ಟು ನಾವೆಲ್ಲ ಒದ್ದಾಡು, ಈ ಮಾಡಿಕೊಡೋರಿಗೆಲ್ಲ ಹೇಳು ನೀವೇ ಲೇಬರ್ ನೀವೇ ಮಾಡ್ಕೊಳಿ, ಮತ್ತೆ ಉಳಿದೆಲ್ಲ ನಾವು ವ್ಯವಸ್ಥೆ ಎಲ್ಲ ಮಾಡಿಕೊಡೋದು, ನಟ್ಟಿಗಿಟ್ಟೆಲ್ಲ ನಾವು ಮಾಡುತ್ತೆ. ಟ್ರ್ಯಾಕ್ಟರ್ ಎಲ್ಲ ಉಳುಮೆ ಮಾಡಿ ನಾಟಿ ಮಿಷಿನ್ ಉಂಟು, ನಾಟಿ ಮಿಷಿನ್ ನಾಟಿ ಮಾಡಿ ಕೊಡ್ತೀವಿ. ಕೂಲಿ ಆಳುಗಳನ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೂ ಮಿಷಿನ್ ಅನ್ನು ಇಟ್ಕೊಂಡು ಕೆಲಸ ಮಾಡೋದಕ್ಕೂ ಯಾವ್ದು ಲಾಭ ನಿಮಗೆ? ಮಿಷಿನರಿಯಲ್ಲೇ ಲಾಭ. ಕೂಲಿ ಆಳು ಅಂದ್ರೆ ಅವರ ಟೈಮಿಂಗ್ ಒಂದು, ಮತ್ತೆ ನಾವು ಎಣಿಸಷ್ಟು ಕೆಲಸ ಆಗುದಿಲ್ಲ. ಮಿಷಿನರಿ ಎಲ್ಲ ಅಂದ್ರೆ ನಾವು ಒಂಚೂರು ಇಬ್ಬರು ನೋಡ್ಕೊಂಡ್ರೆ ಸರಿ, ಒಂಚೂರು ಮಾಡಿ ಅಣ್ಣ ಅಂದ್ರೆ ಒಂದ್ ಸ್ವಲ್ಪ ಅವರಿಗೆ ನಾವು ಒಂದ್ ಸ್ವಲ್ಪ ಜಾಸ್ತಿ ಕೊಟ್ಟು ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ. ಲೇಬರ್ ಅಲ್ಲೆಲ್ಲ 1 ಎಕರೆಗೆ 2 ದಿನ ಬೇಕಾಗುದು, ಇದು 4 ಎಕರೆ 1 ದಿನ ಆಗ್ತದೆ, ಹಾಗೆ ಅಷ್ಟು ಫಾಸ್ಟ್ ಆಗ್ತದೆ ಮಿಷಿನರಿ. ಈಗ ಈ ನಾಟಿ ಯಂತ್ರ ಆಗ್ಬೋದು ಅಥವಾ ಕಟಾವು ಯಂತ್ರ ಆಗ್ಬೋದು, ಇದಕ್ಕೆಲ್ಲ ಆಗುದಿಲ್ವಾ? ವರ್ಷ ಪೂರ್ತಿ ಅವಳಿಗೆ ಕೆಲಸ ಇರುವುದಿಲ್ಲ ಅಂದ್ರೆ ಅದಕ್ಕೆ ನಾವು ನಮ್ಗೋಸ್ಕರ ಸ್ವಲ್ಪ ಮಾಡ್ಕೊಂಡು ಮತ್ತೆ ಬೇರೆ ಟೈಮ್ ಅದಕ್ಕೆ ಕೆಲಸ ಇಲ್ಲ. ಈಗ ಖಾಲಿ ನಾಟಿ ಮಿಷನ್ ಎಲ್ಲ ಒಂದು 15 ದಿನ ಮಾತ್ರ ಕೆಲಸ, 15-20 ದಿನ ಕೆಲಸ ಸೈಡ್ ಇಟ್ಬಿಡುದು ಅಷ್ಟೇ. ಅದೇ ಕೃಷಿ ಅಂದ್ರೆ ಅದೇ ಲಾಭ, ಸೈಡ್ ಇಡುದೇ ಲಾಭ ಅಷ್ಟೇ, ಮತ್ತೇನಿದಿಲ್ಲ. ಅಲ್ಲ ಅದು ನಿಮ್ಗೆ ಲಕ್ಷ ಗಟ್ಟಲೆ ಅದಕ್ಕೆ ಖರ್ಚು ಮಾಡಿರ್ತೀವಿ. ಹೌದು, ತುಂಬಾ ಆಗ್ತದೆ. ಈಗ ಒಂದು ಮಿಷನ್ಗೆ, ನಾಟಿ ಮಿಷನ್ಗೆ 4 ಸಾಲ ಮಿಷನ್ಗೆ 2,80,000 ರೂಪಾಯಿ ಆಗ್ತದೆ ಒಂದು ಮಿಷನ್ಗೆ. ಆ ದುಡ್ಡು ಕಾಣ್ಬೇಕಾದ್ರೆ ನಾವು 4-5 ವರ್ಷ ಕೆಲಸ ಮಾಡ್ಬೇಕು. ಈಗ 2 ವರ್ಷ ಆದ್ರೂ ಕೂಡ ಮಿಷನ್ ಏನಂತ ಪ್ರಾಬ್ಲಮ್ ಶುರು ಆಗುತ್ತೆ. ಈ ಒಂದ್ ವರ್ಷ ಏನೇನು ಸಮಸ್ಯೆ ಬರ್ತದೆ ನಾಟಿ ಮಿಷನ್? ನಾಟಿ ಮಿಷನ್ ಅಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ ಒಂದೊಂದ್ಸಲ. ಈ ಮತ್ ಮ್ಯಾಟಲ್ಲೆಲ್ಲ ಕಲ್ಲಿದ್ರೆ ನೈಜಿ ಬೀಳುದಿಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಸಮಸ್ಯೆ ಮೈನ್ ಸಮಸ್ಯೆ ಅದೇ. ಮ್ಯಾಟ್ ಸರಿ ಇಲ್ಲ ಅಂದ್ರೆ, ಈ ನೈಜಿ ಚಾಪೆ ನೈಜಿ ಸರಿ ಇಲ್ಲ ಅಂದ್ರೆ ನಾಟಿ ಕ್ಲೀನ್ ಆಗುದಿಲ್ಲ. ನಾಟಿ ಕ್ಲೀನ್ ಆಗಲಿಲ್ಲ ಅಂದ್ರೆ ಕೂಡಲೇ ಮತ್ತೆ ಒಂದ್ ಲೈನ್ ಬೀಳುದು, ಒಂದ್ ಲೈನ್ ಬೀಳುದಿಲ್ಲ, ಈ ತರ ಪ್ರಾಬ್ಲಮ್ ಬರ್ತದೆ. ಈಗ ನಾಟಿ ಮಿಷಿನ್ ಅನ್ನು ಉಪಯೋಗಿಸುವುದಕ್ಕಿಂತ ಮೊದಲು ಮತ್ತು ನಾಟಿ ಮಾಡಿದ ನಂತರ ಅದರ ನಿರ್ವಹಣೆ ಕ್ರಮ ಅಂದ್ರೆ ಏನೇನು ಮಾಡ್ಬೇಕಾಗ್ತದೆ? ಈಗ ನಾಟಿ, ಇವತ್ತು ನೀವು ನಾಟಿಗೆ ಹೋಗ್ತೀರಿ ಅಂತಿದ್ರೆ ಆ ಮಿಷಿನ್ ನಲ್ಲಿ ಏನೇನು ನೋಡ್ಬೇಕು ಮೊದಲು? ಮಿಷಿನ್ ಎಲ್ಲ ರೆಡಿ ಮಾಡ್ಬೇಕು, ಫುಲ್ ಆಯಿಲ್ ಚೇಂಜ್ ಎಲ್ಲ ಒಂದ್ಸಲ ಸರ್ವಿಸ್, ಫುಲ್ ಸರ್ವಿಸ್ ಮಾಡಿ ಬಿಡುದು. ಅವ್ರ ಶೋರೂಮ್ ಇಂದ ಬರ್ಲಿಕ್ಕೆ ಹೇಳಿದ್ರೆ ಅವರೆಲ್ಲ ರೆಡಿ ಮಾಡಿ ಹೋಗ್ತಾರೆ. ಮತ್ತೆ ಅವರು 2-3 ದಿನಕ್ಕೆ ಒಂದ್ಸಲ ಬರ್ತಾ ಇರ್ಬೇಕು ನಾಟಿ ಮಿಷಿನ್ ಒಂದ್ ಎಲ್ಲರಿಗೊಂದು ಕಲ್ತಾಗುದು. ಈ ಗದ್ದಲೆಲ್ಲ ಕಲ್ಲಿದ್ರೆ ಕಲಿತಾಗಿದ್ರೆ ಮತ್ತೆ ಅದೊಂದು ಪ್ರಾಬ್ಲಮ್, ಅದೇನೋ ಒಂದು ಕಟ್ ಆಯ್ತು, ಅವ್ರಿಗೆ ಫೋನ್ ಮಾಡೋದು ಅವ್ರು ಬರುದು, ಒಂದಿನ ಅದ್ ನಿಲ್ಲೋದು, ಅದೆಲ್ಲ ದೊಡ್ಡ ಸಮಸ್ಯೆ. ಒಂದ್ಸರಿ ನಾಟಿ ಮಾಡಿದ ನಂತರ ನಿರ್ವಹಣೆ ಅಂದ್ರೆ ಏನ್ ಮಾಡ್ಬೇಕು? ಮಿಷನ್ ನಾಟಿ ಎಲ್ಲ ಮಾಡಿದ್ರು ಕ್ಲೀನ್ ಮಾಡಿ ಸರ್ವಿಸ್ ಮಾಡಿ ಇಟ್ಬಿಡು, ಮತ್ತೆ ಸ್ಟಾರ್ಟ್ ಮಾಡುವಾಗ ಒಂದ್ಸಲ ತೆಗೆದಲ್ಲ ಅವ್ರನ್ನೇ ಬರ್ಲಿಕ್ಕೆ ಹೇಳಿ ಒಂದ್ಸಲ ಎಲ್ಲ. ಮತ್ತೆ ಸಣ್ಣ ಪುಟ್ಟ ಇದ್ದದೆಲ್ಲ ನಾವೇ ಮಾಡ್ತೀವಿ, ಈಗ ನಮ್ಗೆ ಅದೀಗ ಒಂದ್ ಸ್ವಲ್ಪ ಅನುಭವ ಆಯ್ತು. ಈಗ ಅದಕ್ಕೆ ಏನಾದ್ರು ಎಣ್ಣೆ ಕೊಡುದಂತದ್ದೇನಾದ್ರು ಗ್ರೀಸ್ ಎಲ್ಲ ಇಲ್ಲ, ನಿಲ್ಸದಲ್ಲ ಏನ್ ಬೇಡ, ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ರೆ ಒಳಗೆ ಇಟ್ಟರೆ ಸರಿ. ಅದೆಲ್ಲ ಏನು ಎಲ್ಲ ಎಲಿಮಿನಿಯಂ, ಅದು ಮತ್ತೆ ತುಕ್ಕಿಡುವಂತ ಇದಿಲ್ಲ ಕಬ್ಬಣದ. ಈ ಬೇರೆ ಆದ್ರೆ ಕಬ್ಬಣದ ಇದರ ತುಕ್ಕಿ ಹಿಡಿತ ಸಮಸ್ಯೆ ಇಲ್ಲ, ಎಲ್ಲ ಎಲಿಮಿನಿಯಂ ಇದು ಬರುತ್ತೆ, ಒಳ್ಳೇದು ಬರುತ್ತೆ. ಹಸು ಸಾಕಣೆ ಕೂಡ ನೀವು ಮಾಡ್ತಾ ಇದ್ದವರು? ಹಸು ಸಾಕಣೆ ಮಾಡಿದ್ದೀವಿ. ಈಗಲೂ ಮಾಡ್ತೀರಾ? ಈಗ ಮನೇಲಿ ಮಾಡ್ತಿದ್ವಿ ಒಂದೀಗ, ಈಗ ಒಂದ್ 4 ಜನ ಇದ್ದಾವೆ ಮನೇಲಿ. ಅದಂದ್ರೆ ಹತ್ತಿನಲ್ಲಿ ನಮ್ಮ ಮನೆಯವರೇ ಮಾಡುದು, ಲೇಬರ್ಗೆ ಮತ್ತೆ ಗೊಬ್ಬರಕ್ಕೆ ಬರಲ್ಲ ಗದ್ದೆಗೆ. ಹಸುವಿಂದ ಅಡ್ಡಿಲ್ಲ, ನಮ್ಗೇನು ಲಾಸ್ ಇಲ್ಲ. ನಾವು ಮನೆಯವರೇ ಮಾಡ್ಲಿಕ್ಕೆ, ಲೇಬರ್ ಹಾಕಿ ಮಾಡಿದ್ರೆ ವರ್ಕೌಟ್ ಆಗುದಿಲ್ಲ. ಅದು ನೋಡಿದ್ವಿ, ಲೇಬರ್ ಹಾಕಿ ಮಾಡಿ ನೋಡಿದ್ವಿ, ಅದು ಆಗ್ಲಿಲ್ಲ. ಅದಕ್ಕೆ ಈಗ ಎಲ್ಲ ಮನೆಯಲ್ಲೇ, ಈಗ 4 ಜನ ಕಟ್ಕೊಂಡು ಅದೇ ನಮ್ಮ ಮನೆಯವರೆಲ್ಲ ಕೆಲಸ ಮಾಡ್ತಿದ್ವಿ. ಹಾಗಪ್ಪೇ ಸ್ವಲ್ಪ ಅದ್ರದ್ದೊಂದು ಏನ್ ದೊಡ್ಡ ಲಾಭ ಅಲ್ಲ, ಮನೆಯವರಿಗೆ ಒಂದು ಕೆಲಸ ಇದೆ, ಮನೆ ಖರ್ಚೊಂದು ಅದರಲ್ಲ. ಮನೆಯವರು ಎಲ್ಲ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಮನೆಯಲ್ಲಿ ಅಡುಗೆ ಕೆಲಸವೂ ಇರ್ತದೆ, ಬೇರೆ ಕೆಲಸಗಳು ಕೂಡ ಇರ್ತವೆ, ಜೊತೆಗೆ ಹಟ್ಟಿಯ ಕೆಲಸವನ್ನು ಕೂಡ ಮಾಡ್ಕೋಬೇಕು. ಮನೆಯವರು ಆ ತರ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿ ನಮ್ಗೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಯ್ತು. ಮಿಷನ್ ನಾಟಿ ಎಲ್ಲ ಮನೆಯವರೇ ಸಪೋರ್ಟ್ ಮಾಡುದು, ಲೇಬರ್ ಕಡಿಮೆ ಆಗಪ್ಪೋಯ್ ನಮ್ಗೆ ಸ್ವಲ್ಪ ಇದಾಗ್ತದೆ. ಫುಲ್ ಲೇಬರ್ ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಲೇಬರ್ ನೋಡಿದ್ರೆ ಅವರಿಗೆ ದಿನಕ್ಕೆ 1,000 ರೂಪಾಯಿ ಅವರಿಗೆ ಊಟ ಚಾ ತಿಂಡಿ ಎಲ್ಲ ಕೊಡ್ಬೇಕು ಈಗ ಲೇಬರ್. ಈಗ ಲೀಸಿಗೆ ತಗೊಂಡಂತಹ ಜಾಗದಲ್ಲಿ ನೀವು ಭತ್ತದ ಕೃಷಿ ಮಾಡಿದ್ರೆ ಇದರ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಮಾರಾಟ ಎಲ್ಲ ನಾವೀಗ ಮಿಲ್ಲಿಗೆ ಕೊಡ್ತೀವಿ, ಮಿಲ್ಲಿಗೆ. ಮತ್ತೆ ಇಡ್ಲಿಕ್ಕೆಲ್ಲ ಸ್ಟೋರೇಜ್ ಮಾಡ್ಲಿಕ್ಕೆಲ್ಲ ಜಾಗ ಇಲ್ಲ, ನಮ್ಮ ಕಟಿಂಗ್ ಆದ್ರೂ ಕೂಡಲೇ ಸೀದಾ ಚೀಲ ಮಾಡಿ ಮಿಲ್ಲಿಗೆ. ಸಾಮಾನ್ಯವಾಗಿ ಈಗ ಭತ್ತದ ಕೊಯ್ಲಾದ ನಂತರ ಮಾರಾಟ ಮಾಡುವ ಸಂದರ್ಭದಲ್ಲಿ ಬೆಲೆ ಕುಸಿತ ಆಗ್ತದೆ, ಆ ಬೆಂಬಲ ಬೆಲೆ ಅಂತೂ ನಂತರ ಘೋಷಣೆ ಆಗ್ತದೆ, ಈ ಸಮಸ್ಯೆಗೆ ಪರಿಹಾರ ಹೇಗೆ? ಪರಿಹಾರ ಅದೇ ಹುಡುಕ್ತಾ ಇದೀವಿ, ಏನಾದ್ರು ಪರಿಹಾರ ಆಗ್ಬೇಕಂದ್ರೆ ಯಾವ ರೀತಿ ಆಗ್ಬೋದು ನೋಡ್ಬೇಕು ಸರ್. ಅದಕ್ಕೆ ಇನ್ನೂ ಆಗ್ಲಿಲ್ಲ ಪರಿಹಾರ. ಅದೇನಂದ್ರೆ ಅದೇ ಪ್ರತಿಭಟನೆ ಅದೆಲ್ಲ ಮಾಡ್ತಿದ್ದಾರೆ ರೈತ ಮುಖಂಡರಲ್ಲ, ಅವರೊಟ್ಟಿಗೆಲ್ಲ ಕೈ ಜೋಡಿಸ್ತಾ ಇತ್ತು ಏನಾದ್ರು ಆಗ್ಲಿ ಅಂದ್ರೆ. ನೋಡ್ಬೇಕು, ಬೇರೆ ಬೇರೆ ಬೆಳೆಯಲ್ಲೆಲ್ಲ ರೈತ ಉತ್ಪಾದಕ ಕಂಪನಿ ಅಂತೆಲ್ಲ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಭತ್ತದಲ್ಲಿ ಕೂಡ ಮಾಡುವುದಕ್ಕೆ ಅವಕಾಶ ಉಂಟಾ? ಅದು ಸರಿ ಇದಿಲ್ಲ ಸರ್, ನಮ್ಗೆ ಕೇಳ್ಬೇಕಿನ್ನ ಅದೇ ಎಲ್ಲರ ಹತ್ರ ಕೇಳಿ ಅದೇ ಮಾಡುವಂತದ್ದು ನೋಡ್ಬೇಕಿನ್ನ ಈಗ. ಒಳ್ಳೇದು ಆನಂದ ಪೂಜಾರಿ ಅವರೇ, ಆ ಭತ್ತದ ಕೃಷಿಯನ್ನ ಯಾಂತ್ರೀಕೃತವಾಗಿ ಹೇಗೆ ಮಾಡಬಹುದು ಅನ್ನೋದನ್ನ ನೀವು ತೋರಿಸಿಕೊಡ್ತಿದ್ರಿ, ಜೊತೆಗೆ ಹಾಳು ಬಿದ್ದಿರುವಂತಹ ಒಂದು ಕೃಷಿ ಜಮೀನಿನಲ್ಲಿಯೂ ಕೂಡ ಭತ್ತದ ಕೃಷಿಯನ್ನ ಮಾಡಬಹುದು ಅಂತ ತೋರಿಸಿದ್ರಿ. ತುಂಬಾ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ ಸರ್. ಭತ್ತ ಮತ್ತು ಕಲ್ಲಂಗಡಿ ಹಣ್ಣಿನ ಕೃಷಿ ಅನುಭವದ ಕುರಿತು ಆನಂದ ಪೂಜಾರಿ ಅವರ ಜೊತೆಗೆ ಇದುವರೆಗೆ ಮಾತುಕತೆಯನ್ನು ಕೇಳಿದಿರಿ. ಮಾತನಾಡಿಸಿದವರು ಟಿ ಶ್ಯಾಮ್ ಪ್ರಸಾದ್. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆ, ಅಪಮೃತ್ಯು ಪರಿಹರಿಸೋ ಅನಿಲ ದೇವ, ಜಗನ್ನಾಥದಾಸರ ರಚನೆ ಇದು. Mm-hmm.